ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚುಕುನ್ ಗುಣಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಿತ್ಯ ವಿಜ್ಞಾನ ಪ್ರತಿದಿನ ಮುಂಜಾನೆ 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 8:55 ಎಫ್ಎಂ ರೇನ್ಬೋದಲ್ಲಿ ಹಾಗೂ ರಾತ್ರಿ 8:00 ಬೆಂಗಳೂರು ವಿವಿಧ ಭಾರತಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ ಕರ್ನಾಟಕ. ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಗ್ರಾಮಾಂತರಂಗ ರೈತ ಬಂಧುವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ತೋಟಗಾರಿಕೆ ಕೃಷಿ ಕುರಿತು ಶ್ರೀ ವೀರೇಶ್ ಅವರೊಂದಿಗೆ, ನಂತರ ಮಾವಿನ ಹಣ್ಣಿನ ಮೌಲ್ಯವರ್ಧನೆ ಕುರಿತು ಗಂಗಾವತಿಯ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನ ವಿಭಾಗದ ವಿಜ್ಞಾನಿಯಾದ ಡಾಕ್ಟರ್ ಕವಿತಾ ಉಳ್ಳಿಕಾಶಿ ಅವರೊಂದಿಗಿನ ಸಂದರ್ಶನಗಳು ಹಾಗೂ ರೈತರಿಗೆ ಸಲಹೆ ಇವೆಲ್ಲವನ್ನ ಕೇಳಲಿದ್ದೀರಿ. ಅಮ್ಮರೆ, ಬೆಳಗ್ಗೆ ಎದ್ದು ಕೂಡಲೇ ತಲೆ ಸುತ್ತೈತೆ, ಕೆಲ್ಸಕ್ಕೆ ಬರೋಕೆ ಕಷ್ಟ ಆಯ್ತೈತೆ, ಎಲ್ಲಿ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕು ಗೊತ್ತಾಯ್ತಾ ಇಲ್ಲ. ಅಮ್ಮರೆ, ಮನೆ ಹತ್ರನೇ ಆಸ್ಪತ್ರೆ ಇದೆಯಲ್ಲ. ಯಾವ ಆಸ್ಪತ್ರೆನೂ ಇಲ್ಲ ಕಣಮ್ಮರೆ, ಆರೋಗ್ಯ ಮತ್ತು ಕ್ಷೇಮ ಕೇಂದ್ರ ಇದೆಯಲ್ಲ, ಅಲ್ಗ್ ಹೋಗಿ ಪರೀಕ್ಷೆ ಮಾಡಿಸು, ಔಷಧನು ಅಲ್ಲೇ ಕೊಡ್ತಾರೆ. ದುಡ್ಡು ಕಾಸು ಜಾಸ್ತಿ ಇರ್ಬೇಕಲ್ಲಿ. ಏನು ಇಲ್ಲ, ಪರೀಕ್ಷೆ ಚಿಕಿತ್ಸೆ ಔಷಧಿ ಎಲ್ಲಾನು ಉಚಿತ ಅಲ್ಲಿ. ನಿನ್ಗೆ ABRK ಆರೋಗ್ಯ ಕಾರ್ಡ್ ಮಾಡಿಸ್ಕೊಟ್ಟಿದ್ನಲ್ಲ, ಅದನ್ನು ಜೊತೆಗೆ ತಗೊಂಡ್ ಹೋಗು. ಹೌದಾ, ಗೊತ್ತೇ ಇರ್ಲಿಲ್ಲ, ಇವತ್ತೇ ಹೋಯ್ತೀನಿ ತಗೊಳ್ಳಿ. ರಾಜ್ಯದಲ್ಲಿ ಒಟ್ಟು 8,729 ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಿವೆ. ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮದಲ್ಲಿ ಬರುವ ಎಲ್ಲ ಸೇವೆಗಳು, ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆ, ಕಣ್ಣು ಹಲ್ಲು ಮಾನಸಿಕ ಕಾಯಿಲೆಗೂ ಉಪಚಾರ ಸಿಗುತ್ತದೆ. ಇದರ ಸಂಪೂರ್ಣ ಪ್ರಯೋಜನ ಪಡೆಯಿರಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಮ್ ಬ್ಯಾಂಕ್ ಅಕೌಂಟ್ ನಂಬರ್ ನಿಮಗೆ ಕೊಡಬೇಕು? ಕೋಪ ಮಾಡ್ಕೋಬೇಡಪ್ಪ, ಭಾರತ ಸರ್ಕಾರದಿಂದ ಎಲ್ಲಾ ಟಿವಿ ರೋಗಿಗಳಿಗೆ ನಿಕ್ಷಯ ಪೋಷಣ್ ಯೋಜನೆ ಅಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ನಾನೇನ್ ಮಾಡ್ಲಿ ಅದನ್ನ? ಅದರಿಂದ ನೀನು ಕಾಳು ಮೊಟ್ಟೆ ಹಾಲು ತರಕಾರಿ ಪೌಷ್ಟಿಕ ಆಹಾರವನ್ನ ಸೇವಿಸೋದ್ರಿಂದ ಟಿಬಿ ರೋಗದಿಂದ ಬೇಗ ಗುಣವಾಗ್ತೀಯ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರೈತ ಬಾಂಧವರೇ, ಈಗ ಕೇಳಿ ತೋಟಗಾರಿಕೆ ಕೃಷಿ ಕುರಿತು ಶ್ರೀ ವೀರೇಶ್ ಅವರೊಂದಿಗಿನ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಯುವ ರೈತರು ಒಬ್ಬರು ಇದ್ದಾರೆ. ಇವರು ನಮ್ಮ ಕೊಟ್ಟೂರು ತಾಲೂಕಿನ ಉಜ್ಜಿನಿ ಗ್ರಾಮದ ರೈತರು, ವೀರೇಶ್ ಬಂಗಾರಿ ಉಜ್ಜಿನಿ ಅಂತಕ್ಕಂಥದ್ದು ಇವರ ಹೆಸರು. ಇವರು 3 ಎಕರೆ ಭೂಮಿಯೊಳಗಡೆಗೆ ತೋಟಗಾರಿಕೆ ಬೆಳೆಗಳನ್ನು ಬೆಳೀಲಿಕ್ಕೆ ಆರಂಭ ಮಾಡಿದ್ದಾರೆ. ಇವರ ಈ ಕೃಷಿಯ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ನಮಸ್ಕಾರ ವೀರೇಶ್ ಅವರೇ. ನಮಸ್ತೆ ಸರ್. ವೀರೇಶ್, ಈಗ ನೀವು ಮೂಲತಃ ಕೃಷಿಕ ಕುಟುಂಬದಿಂದ ಬಂದಿರೋರ? ಹೌದು ಸರ್, ನಮ್ಮ ತಾತ ಮುತ್ತಾತ ಮತ್ತು ನಮ್ಮ ತಂದೆಯವರು ಅಲ್ಲಿಂದಲೂ ನಾವು ಕೃಷಿಯನ್ನು ಅವಲಂಬಿತವಾಗಿ ಬಂದಿರೋರು. ನಿಮಗೆ ಎಷ್ಟು ವರ್ಷ ವಯಸ್ಸು ರೀ? ನನಗೆ ಈಗ 33 ವರ್ಷ ವಯಸ್ಸು. ಏನು ವಿದ್ಯಾಭ್ಯಾಸ ಮಾಡಿದ್ರಿ? ಸರ್, ನಾನು PUC ಮಾಡಿಬಿಟ್ಟು ಅದರೊಳಗೆ ವೃತ್ತಿ ಜೀವನ ಅಂತೇಳಿ ಲ್ಯಾಂಡ್ ಆ್ಯಂಡ್ ಸಿಟಿ ಸರ್ವೆ ಅಂತೇಳಿ ಆ ಒಂದು ಕೆಲಸವನ್ನು ಮಾಡ್ತಿದ್ರಿ. ನಾವು ಬೆಂಗಳೂರೊಳಗೆ ಇಲ್ಲಿ ಒಂದು ಕಂಪ್ನಿ ಇದೆ, ಅದರಲ್ಲಿ ಮಾಡ್ತಾ ಇದ್ವಿ. ಆ ಕಂಪ್ನಿ ಕೂಡ ತುಂಬ ಚೆನ್ನಾಗಿತ್ತು. ಅದರಲ್ಲಿ ಕೂಡ ನಾನು ಬೇರೆ ಬೇರೆ ಅನೇಕ ರಾಜ್ಯಗಳಲ್ಲಿ ವರ್ಕ್ ಮಾಡಿದ್ದೀನಿ, ಒಂದೆರಡು ಔಟ್ ಆಫ್ ಕಂಟ್ರಿಲಿ ವರ್ಕ್ ಮಾಡಿದ್ದೀನಿ. ಯಾವ ದೇಶಕ್ಕೆ ಹೋಗಿದ್ರಿ? ನಾವು ನೈಜೀರಿಯಾ ದೇಶಕ್ಕೆ ಹೋಗಿದ್ವಿ, ವೆಸ್ಟ್ ಆಫ್ರಿಕನ್ ಕಂಟ್ರಿ ಒಳಗೆ, ನೈಜೀರಿಯಾನ ಒಂದು. ಚಿಕ್ಕ ವಯಸ್ಸಿಗೆ ಹೊರದೇಶಲ್ಲ ಸುತ್ತಾಡಿ ಬಂದಿದ್ದೀನಿ? ಹೌದು ಸರ್, ನನ್ನ 26ನೇ ವಯಸ್ಸಲ್ಲಿ ನಾನು ಹೊರದೇಶದಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ. ಎಷ್ಟು ವರ್ಷ ಇದ್ರಿ ಅಲ್ಲಿ? ನಾನು ಸುಮಾರು 1 ತಿಂಗಳಿದ್ದೆ ಸರ್ ಅಲ್ಲಿ. ಒಂದು ಪ್ರಾಜೆಕ್ಟ್ ಟೈಪಲ್ಲಿ ಹೋಗಿದ್ವಿ. ಅದೆಲ್ಲ ಪ್ರಾಜೆಕ್ಟ್ ಮುಗಿಸ್ಕೊಂಡ್ ಬರ್ಲಿಕ್ಕೆ ನಮ್ಗೆ ಒಂದು 3 ತಿಂಗಳಾಯ್ತು. ಏನನ್ಸುತ್ತೆ ನಿಮ್ಗೆ ನೈಜೀರಿಯಾ ಸರ್? ಆ್ಯಕ್ಚುಲಿ ನಾವು ನಮ್ಮ ದೇಶ ಏನಿದೆಯಲ್ಲ, ನಮ್ಮ ಸಂಸ್ಕೃತಿ, ನಮ್ಮ ದೇಶ, ನಮ್ಮ ಕನ್ನಡ ರಾಜ್ಯ ಏನಿದೆಯಲ್ಲ, ಇದೇ ನಮಗೆ ಚಂದ. ಬೇರೆ ನಾವು ನಮ್ಮ ದೇಶಕ್ಕೆ ಹೋಲಿಸ್ಕೊಂಡ್ರೆ ಇಲ್ಲಿ ಸಿಗ್ತಕ್ಕಂಥ ವಾತಾವರಣ, ಇಲ್ಲಿ ಸಿಗ್ತಕ್ಕಂಥ ಮನೋರಂಜನೆ, ಇಲ್ಲಿ ಸಿಗ್ತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬೇರೆ ಎಲ್ಲೂ ಸಿಗ್ಲಿಕ್ಕೆ ಚಾನ್ಸೇ ಇಲ್ಲ. ಅಲ್ಲಿ ನೋಡಿದ್ರೆ ಕಡು ಬಡತನ, ಅಲ್ಲಿ ನೈಜೀರಿಯಾದಲ್ಲಿ ತುಂಬ ಕಡು ಬಡತನ. ಅಲ್ಲಿ ಯಾವ ಥರ ಇದೆ ಅಂದರೆ, ಸುಮಾರು ಒಂದು ನಾನು 150 ಹಳ್ಳಿ ತಿರುಗಾಡಿದ್ದೀನಿ ಅಲ್ಲಿ. ಆ 150 ಹಳ್ಳಿಯಲ್ಲಿ ನನಗೆ ವಿದ್ಯುತ್ ದೀಪಗಳು ಕಂಡಿದ್ದೇ ಕೆಲವೊಂದು ಹಳ್ಳಿಗಳಲ್ಲಿ. ಅಂದರೆ ದೀಪಗಳೇ ಇಲ್ಲ? ದೀಪಗಳೇ ಇಲ್ಲ ಸರ್. ನಾವು ಹಳೆ ಕಾಲದಲ್ಲಿ ಏನು ಈ ಪಂಜು ಇದೆಲ್ಲ ಹಿಡ್ಕೊಂಡ್ಬಿಟ್ಟು ಇದು ಮಾಡ್ತಿರಲ್ಲ, ಆ ಥರ ದೇವಸ್ಥಾನದ ಹತ್ರ ಅಲ್ಲಿ ಇಲ್ಲಿ ಪಂಜು ಎಲ್ಲ ಹಚ್ಕೊಂಡ್ಬಿಟ್ಟು ಇವತ್ತಿಗೆ ಕೂಡ ಅಲ್ಲಿ ಸೀಮೆಣ್ಣೆ ಇದರೊಳಗೆ. ನೀವು ಯಾವ ವರ್ಷದಲ್ಲಿ ಅಲ್ಲಿದ್ದು ಸರ್? ನಾನು 2011 ಮತ್ತು 12 ಆಗ ಆ ಸ್ಥಿತಿ ಇತ್ತು ಸರ್. ನೀವಲ್ಲಿ ಏನೇನು ಮಾಡ್ತಿದ್ರಿ ಕೆಲಸ? ಅದೇ ನಮ್ಮದು ಏನು ಟ್ರಾನ್ಸ್ಮಿಷನ್ ಲೈನ್ ಅಂತೇಳಿ, ನಮ್ಮದು ಸ್ಕಿಪ್ಪರ್ ಎಲೆಕ್ಟ್ರಿಕಲ್ ಅಂತೇಳಿ ಚೆನ್ನೈದವರು ಒಬ್ಬರು ಅಲ್ಲಿ ಕಾಂಟ್ರಾಕ್ಟ್ ತೊಗೊಂಡಿದ್ರು. ಆ ಕಾಂಟ್ರಾಕ್ಟು ನಮ್ಮ ಕಂಪ್ನಿಯವರಿಗೆ ಸರ್ವೆ ಮಾಡಲಿಕ್ಕೆ ಆಗಿತ್ತು. ಅದರಿಂದ ನಾವು ಒಂದು 6 ಜನ ಟೀಮ್ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ನಾವು ಅಲ್ಲಿ ಹೋಗಿದ್ವಿ. 6 ಜನ ಟೀಮಲ್ಲಿ ಎಲ್ಲ ಕರ್ನಾಟಕದವರಿದ್ರು? ಇಲ್ಲ ಸರ್, ಅದರಲ್ಲಿ ಒಂದಿಬ್ಬರು ಹೈದರಾಬಾದ್ನವರಿದ್ದರು, ಕರ್ನಾಟಕದವರು 3 ಇದ್ವಿ. ನೆಲ್ಲೂರು ಹತ್ರ ಕಡಪದಿಂದ ಒಬ್ಬರು, ಕಡಪದನೇ ಪಕ್ಕ ಹಳ್ಳಿಯವರು, ಇಷ್ಟು ಜನ ಹೋಗಿದ್ವಿ. ಜೊತೆಗೆ ನಮ್ಮ MD ಕೂಡ ಒಂದು ಟೈಮ್ ಬಂದು ಹೋಗಿದ್ರು ಅಲ್ಲಿ ವರ್ಕ್ ಯಾವ ಥರ ಮಾಡಬೇಕು ಅಂತ ಇರಲಿ ತೋರಿಸ್ಲಿಕ್ಕೆ. ನಮ್ಮ MD ಕೂಡ ಬಂದು ಹೋಗಿದ್ರು, ಮಂಜುನಾಥ್ ದಾನೇಗೌಡ ಅಂತೇಳಿ. ಅಲ್ಲೆಲ್ಲ ಏನು ಬರೀ ಕೆಲಸದಲ್ಲೇ ಬಿಜಿ ಆಗಿರ್ತಿದ್ರು ಅಥವಾ ಅಲ್ಲಿ ಜನಸಾಮಾನ್ಯರನ್ನು? ಅಲ್ಲಿ ಜನಸಾಮಾನ್ಯರು ನಾವು ನೋಡೋಕೆ ಹೋಗ್ತಾ ಇದ್ವಿ. ಅಲ್ಲಿ ಕೂಡ ಇದೇ ರೀತಿ ಈರುಳ್ಳಿ, ಸೊಪ್ಪು, ಮತ್ತು ಜೋಳ, ಮುಸುಕಿನ ಜೋಳ, ಇದೆಲ್ಲ ಬೆಳೆಗಳನ್ನ ಅಲ್ಲಿ ನೋಡಿ, ಹತ್ತಿ, ಈ ಎಲ್ಲ ಬೆಳೆಗಳನ್ನ ಅಲ್ಲಿ ನೋಡಿ ತುಂಬ ಸಂತೋಷ ಆಯಿತು. ಏನು ಇಲ್ಲಿ ಮರುಭೂಮಿ ಟೈಪ್ ಇದೆ, ನೀರೇ ಇಲ್ಲ, ಅಂಥದ್ರಲ್ಲಿ ಇವರೆಲ್ಲ ಕೃಷಿ ಮಾಡ್ತಾ ಇದ್ದಾರೆ. ನಾವು ನಮ್ಮ ದೇಶದಲ್ಲಿ ಎಲ್ಲ ಮೂಲಭೂತ ಸೌಕರ್ಯ ಸಿಗ್ತಾ ಇದೆ, ಆದರೂ ನಾವು ಮಾಡ್ತಾ ಇಲ್ಲ, ನಮ್ಮ ಜಮೀನು ಬಿಟ್ಟು ಇಲ್ಲಿ ಬಂದಿದ್ದೀವಲ್ಲ ಅಂತ ಒಂದು ಫೀಲಿಂಗ್ ಆಯಿತು ಸರ್ ಅಲ್ಲಿ. ಆಮೇಲೆ ಅಲ್ಲಿ ಕೃಷಿ ಎಲ್ಲ ನೋಡ್ತಾ ಇದ್ರಲ್ಲ, ಈಗ ನಿಮ್ಮ ಭೂಮಿ ಇವೆಲ್ಲ ನೆನಪಾದ್ವಾ? ತುಂಬ ನೆನಪಾದ್ವು ಸರ್. ಯಾವಾಗ ನಮ್ಮ ದೇಶಕ್ಕೆ ನಾವು ಹೋಗ್ಬಿಡ್ತೀವಿ, ಈ ಬೇರೆಯವರೆಲ್ಲ ಅಲ್ಲಿ 10 ವರ್ಷ 15 ವರ್ಷಗಟ್ಟಲೆ ಇರ್ತಾರೆ, ಅದು ಹೇಗಿರ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಈ ಭೂಮಿ, ನಮ್ಮಲ್ಲಿ ಸಿಗ್ತಕ್ಕಂಥ ಪ್ರಕೃತಿ, ಗಾಳಿ, ಇದು ಎಲ್ಲಿಯೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಮ್ಮ ದೇಶವನ್ನು ವೈವಿಧ್ಯದಲ್ಲಿ ಏಕತೆ ಕಾಣುವ ದೇಶ ಅಂದರೆ ಭಾರತ ದೇಶ ಅಂತ ಹೇಳ್ತೀವಿ ನಾವು. ಸೊ ಅಲ್ಲಿಂದ ನೀವು ಬಂದ್ರಿ, ಆಮೇಲೆ ಈಗ ಈ ಕೆಲಸವನ್ನು ಹೇಗೆ ಬಿಟ್ರಿ ನೀವಲ್ಲಿ? ಸರ್, ನನಗೆ 2014-15 ಮದುವೆ ಆಯಿತು. ಮದುವೆ ಆದ ನಂತರ ಮದುವೆಗಿಂತ ಕೆಲಸ ಬಿಟ್ರೆ ಹೇಗೆ? ಇಲ್ಲ ಸರ್, ಇಲ್ಲ, ಆತರ ಮದುವೆ ಅಂತ ಇದಿಲ್ಲ. ಮದುವೆಗಿಂತ ಮುಂಚಿತವಾಗಿ ಸೇರಿದ್ದೆ ನಾವಲ್ಲಿ ಕೆಲಸಕ್ಕೆ. ಮದುವೆ ಆದ್ಮೇಲೆ ಕೂಡ 4-5 ವರ್ಷ ನಾನು ಕೆಲಸ ಮಾಡಿದ್ದೆ. ನನಗೆ ಸ್ವಲ್ಪ ಹೊರಗಡೆನೆ ಇದ್ದು ಅಭ್ಯಾಸ, ಹೊರಗಡೆನೆ ಬೆಳೆದು ಬಿಟ್ಟಿದೀವಲ್ಲ, ಸ್ವಲ್ಪ ಬರ್ತಾ ಬರ್ತಾ ಫ್ಯಾಮಿಲಿ ಸೆಂಟಿಮೆಂಟ್ ಸ್ವಲ್ಪ ಜಾಸ್ತಿ ಆಯಿತು. ಜಾಸ್ತಿ ಅಂದರೆ ನನ್ನ ಮಗಳು, ಈ 4 ವರ್ಷ ಅವಳಿಗೆ, ಅವಳನ್ನ ಬಿಟ್ಟರಕ್ಕೆ ಆಗಲಾರ್ದೇ ಬೇರೆ ಏನಾದರೂ ನಾನು ಆಲ್ಟರ್ನೇಟಿವ್ ಮಾಡಬೇಕು ಅಂತ ಇದಾದಾಗೆ ನನ್ನ ಹಿರಿಯರದು ನನ್ನ ನೆನಪಾಗಿ, ನನ್ನ ಭೂಮಿ ಇದೆ, ಭೂಮಿಯಲ್ಲಿ ನೀರಿದೆ, ನಾವು ಯಾಕೆ ಏನಾದರೂ ಮಾಡಬಾರ್ದು, ನನಗೆ ಸಿಗ್ತಕ್ಕಂಥ ಸ್ಯಾಲ್ರಿ ಇಲ್ಲಿ ನಾವೆಲ್ಲ ಖರ್ಚು ಮಾಡಿ ನಾನು ಮನೆ ಕಳ್ಸೋದ್ರಲ್ಲಿ ಅಷ್ಟೇ ಇತ್ತು. ಅಲ್ಲೆಲ್ಲ ಸಿಟಿ ಒಳಗೆ ಗೊತ್ತೇ ಇರುತ್ತೆ ನಿಮಗೆಲ್ಲ ಯಾವ ಥರ ಜೀವನ ಮಾಡ್ತಾರೆ ಅಂತೇಳಿ. ಬೆಳಿಗ್ಗೆ 2 ಇಡ್ಲಿ ತಿನ್ನಬೇಕು, ಇಲ್ಲ ಏನೋ ಈ ಥರ ಖರ್ಚುಗಳು ಇದ್ದೇ ಇರ್ತವೆ. ಅವನ್ನೆಲ್ಲ ನಿಭಾಯಿಸ್ಕೊಂಡು ನಾವೇನಾದರೂ ಹೊರಗಡೆ ಮನೆಗೆ ಕಳಿಸ್ಬೇಕಂದ್ರೆ ಒಂದು 10-20 ಸಾವಿರ ಕಳಿಸ್ಬೋದಾಗಿತ್ತು. ಹಾಂ, ಅದನ್ನು ನಾವು ಇಲ್ಲೇ ಏನಾದರೂ ದುಡಿಮೆ ಮಾಡಿ ಇದು ಮಾಡೋಣ, ಅದೇ ಆಯ್ಕೆ ಮಾಡ್ಕೊಂಡು ನಾನು ಬೇರೆ ಆಪ್ಷನ್ಗಳೆಲ್ಲ ಇದ್ದವು. ಅಂದರೆ ನಮ್ಮ ತಮ್ಮವ್ರು ಎಲೆಕ್ಟ್ರಿಕಲ್ ಶಾಪ್ ಇದೆ ಕೊಟ್ಟೂರಲ್ಲಿ, ಇಲ್ಲಿ ಉಜ್ಜಿನೊಳಗೆ ಎಲೆಕ್ಟ್ರಿಕಲ್ ಶಾಪ್ ಇದೆ, ಫ್ಲೈ ವೈರಿಂಗ್ ಎಲ್ಲ ಮಾಡ್ತಾಯಿದ್ರು. ಅದೆಲ್ಲ ಬೇಡ ನನಗೆ, ಇದನ್ನೇ ಕೃಷಿನೇ ಮಾಡಬೇಕು, ಅದರಲ್ಲಿ ತೋಟಗಾರಿಕೆ ಬೆಳೆ ಏನಾದರೂ ಮಾಡಬೇಕು, ಅದರಿಂದ ಏನಾದರೂ ನಾವು ಸಾಧನೆ ಮಾಡಬೇಕು ಅನ್ನೋ ಒಂದು ಇದಕ್ಕೆ ನಾನು ಮೊದಲನೇದಾಗಿ ಕವಿತಾ ಮಿಶ್ರಾ ಅಂತ ಹೇಳಿ ರಾಯಚೂರು, ಅವ್ರ ಹತ್ರ ಮುಂಚೆ ಹಂಗೆ ಕೆಲಸ ಮಾಡ್ತಾ ಇದ್ವಿ ನಾವು. ಆ್ಯಕ್ಚುಲಿ ಅಲ್ಲೆಲ್ಲ ಬೇರೆ ಕಡೆ ಅವ್ರ ಹತ್ರ ಕೆಲಸ ಮಾಡ್ತಿರಲಿಲ್ಲ, ಹಿಂಗೆ ರಾಯಚೂರು ನಮ್ಮ ಕಂಪ್ನಿಯಿಂದ ರಾಯಚೂರ್ ಹತ್ರ ಕೆಲಸ ಮಾಡಬೇಕಾದ್ರೆ ಅವ್ರು ಹಂಗೆ ಹೋಗ್ಬಿಟ್ಟು ಭೇಟಿಯಾಗಿ ಬಂದ್ವಿ. ಅವ್ರಲ್ಲಿ ಇನ್ನೂ ಸ್ವಲ್ಪ ನಮಗೆ ಪ್ರೇರಣೆ ಜಾಸ್ತಿ ಆಯಿತು. ನಾವು ಬೇರೆ ವ್ಯವಹಾರ ಮಾಡಿಬಿಟ್ಟು ಕೋಟಿ ಕೊಡ್ಸೋದು ದೊಡ್ಡದಲ್ಲ, ನಾವು ಪ್ರಗತಿಪರ ರೈತರಾಗಿ ನಾವು ರೈತರು ಕೂಡ ಒಂದು ಕೋಟಿ ಮಾತಾಡಬಹುದು ಅನ್ನೋ ಒಂದು ಶಕ್ತಿನ ತುಂಬಿದ್ದು ಕವಿತಾ ಮಿಶ್ರ ಅವರು. ಈ ನಾನು ಈ ಟೈಮಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸರಿ, ಅಂದ್ರೆ ನಿಮ್ಗೆ ಕೃಷಿ ಬಗ್ಗೆ ಒಂದು ಅದಮ್ಯ ಚೇತನ ಅಡಗಿದೆ ಒಳಗಡೆಗೆ, ಹುಟ್ಟಿದಾಗಿಂದ ಬ್ಲಡ್ ಅಲ್ಲೇ ಬಂದಿದೆ ಸರ್. ಬಂದಿದೆ, ಯಾಕಂದ್ರೆ ಸಾಮಾನ್ಯವಾಗಿ ಯುವಕರು ಗ್ರಾಮವನ್ನು ತೊರೆದು ನಗರಕ್ಕೆ ಹೋಗ್ತಾರೆ. ನೀವು ನಗರ ಸುತ್ತಾಡ್ಕೊಂಡು ಮತ್ತೆ ಕೃಷಿಗೆ ಬಂದಿದ್ದೀರಿ ಈಗ, ಅದಲ್ವಾ? ಬಂದ ಮೇಲೆ ಈಗ 3 ಎಕರೆ ಭೂಮಿ ಇದೆ, ಇದನ್ನ ಈಗ ಏನೇನ್ ಮಾಡ್ಲಿಕ್ಕೆ ಶುರು ಮಾಡಿದ್ರಿ ಸರ್? ನಾನು ಅದನ್ನ ಬೇರೆ ಬೇರೆ ಅಂದ್ರೆ ನಾ ಫಸ್ಟ್ ಪಪ್ಪಾಯಿ ಬೆಳೆಯೋಣ, ನನ್ನ ಹತ್ರ ಇರೋ ಅಮೌಂಟಲ್ಲಿ ಸಾಲಲ್ಲ, ಬೇರೆ ಏನ ದಾಳಂಬ್ರೆ ಅವೆಲ್ಲ ಮಾಡ್ಲಿಕ್ಕೆ ಸಾಲದಿಲ್ಲ, ಪಪ್ಪಾಯಿ ಬೆಳೆಯೋಣ ಅಂತ ನಾವಿದ್ವಿ. ನನಗೆ ಇಲ್ಲಿ ಲೋಕಲ್ ಅವರು ನಮ್ಮ ಉಜ್ಜಿನಿ ಗ್ರಾಮದವರೇ ದಾಳಂಬ್ರಿ ಬೆಳೆದಿರ್ತಕ್ಕಂಥ ಅವರು ಕೂಡ ಅವ್ರನ್ನೊಂದ್ಸರಿ ಭೇಟಿಯಾದ್ವಿ ನಾವು, ಮತ್ತೆ ಇಲ್ಲಿ ಚಂದ್ರಪ್ಪ ಅಂತ ಇದ್ರು ಅವ್ರನ್ನು ಭೇಟಿಯಾಗಿದ್ವಿ. ಇದಕ್ಕೆ ಕೂಡ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಇದೆ, ಡ್ರಿಪ್ಪಿಗೆಲ್ಲ ಸಬ್ಸಿಡಿ ಇದೆ, ಮತ್ತು ಪ್ಲಾಂಟಿಗೆಲ್ಲ ಸಬ್ಸಿಡಿ ಇದೆ, ಅದೆಲ್ಲ ಸಿಗುತ್ತೆ. ಮತ್ತು ಗ್ರಾಮ ಪಂಚಾಯತ್ ಒಳಗೆ ನೆರಗ ಇದರೊಳಗೆ ಕೃಷಿಗೆ ಸಹಕಾರ ಕೊಡ್ತಾರೆ, ಆ ಥರ ಎಲ್ಲ ತಿಳ್ಕೊಂಬಿಟ್ಟು ನನಗೆ ಇನ್ನೂ ಖರ್ಚು ಕಡಿಮೆ ಆಯಿತು. ಅವಾಗೆ ಅವ ಖರ್ಚು ಕಡಿಮೆ ಆಕೆಂತ ಬಂತು. ನಾನು ಏನೋ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದ್ದೆ, ಇಷ್ಟೊಂದು ದುಡ್ಡು ಆಗಬೇಕಲ್ಲಪ್ಪ ಇದಕ್ಕೆ ಅಂತಂದು ಹೇಳಿಬಿಟ್ಟು ಆಮೇಲೆ ನೆರಗ ಇದರೊಳಗೆ ಉದ್ಯೋಗ ಖಾತ್ರಿ ಬುಕ್ ಮಾಡಿಸ್ಬಿಟ್ಟು ಆ ಉದ್ಯೋಗ ಖಾತ್ರಿಯಿಂದ ಈ ಪ್ಲಾಂಟೇಷನ್ನು ಅದು ಇದೆಲ್ಲ ಗಿಡ ಪರ್ಚೇಜ್ ಎಲ್ಲ ಮಾಡಿಬಿಟ್ಟು ತಂದುಬಿಟ್ಟು ಮಾಡಲಿಕ್ಕೆ ಸಹಾಯ ಆಯ್ತು ನನಗೆ. ಎಷ್ಟು ದಾಳಿಂಬೆ ಎಷ್ಟು ಗಿಡಗಳು ಹಾಕಿದ್ದೆ? 3 ಎಕರೆ ಪೂರ ಹಾಕಿದ್ರೆ? ಇಲ್ಲ ಸರ್, ಇದರಲ್ಲಿ 2.5 ಎಕರೆ ದಾಳಿಂಬೆ ಹಾಕಿದ್ದೀನಿ, ಮತ್ತು ಇನ್ನೂ 1.5 ಎಕರೆ ನಿಂಬು ಹಾಕಿದ್ದೀನಿ, 1-3 ಹುಣಸೆ ಮರ, ಮತ್ತು ನೇರಳೆ ಗಿಡ, 10 ಮಹಾಗನಿ ಗಿಡಗಳನ್ನ ಹಾಕಿದ್ದೀನಿ ಸರ್. ಇದು ಈಗ ನೀವು ಕೃಷಿ ಆರಂಭ ಮಾಡಿ ಎಷ್ಟು 1 ವರ್ಷ ಆಯ್ತಾ ಈಗ ನಿಮಗೆ? ನಾ ಕೃಷಿ ಆರಂಭ ಮಾಡಿ ಈಗ 18 ತಿಂಗಳಾಯ್ತು ಸರ್. 18 ತಿಂಗಳು ಸರ್. ಅಂದ್ರೆ ಈ ತೋಟಗಾರಿಕೆ ಕೃಷಿ ನಾನು ಮುಂಚೆನು ಕೂಡ, ಹೌದು ಸರ್, ಮುಂಚಿನ ಕೃಷಿ ಅನುಭವ ಇದೆ. ನಾನು ನಮ್ಮ ತಂದೆಯವ್ರ ಜೊತೆ ಎಲ್ಲ ಕೃಷಿ ಮಾಡಿದ್ದೀನಿ. ನಾವು ಅದೇ ನಮ್ಮ ತಂದೆಯವರು ಏನ್ ಹೇಳ್ತಾರೆ, ಕಳೆ ತೆಗೆಯೋದು, ಅದಕ್ಕೆಲ್ಲ ಮೂಲ ಸೌಕರ್ಯಗಳು ಏನು ಇರ್ತಿರ್ಲಿಲ್ಲ, ಎತ್ತಿಲ್ಲೇ ಮಾಡ್ಬೇಕಾಯ್ತು, ಕುಂಟೆ ಇದರಲ್ಲೇ ಮಾಡ್ಬೇಕಾಯ್ತು. ಈಗೆಲ್ಲ ಟ್ರ್ಯಾಕ್ಟ್ರಿ ಬಂದಿದೆ, ಬಿತ್ತಕ್ಕೆಲ್ಲ ಟ್ರ್ಯಾಕ್ಟ್ರಿ, ಅವಾಗೆಲ್ಲ ಶೆಡ್ಡಿ ಹಿಡ್ಕೊಂಬಿಟ್ಟು ನಾವು ಕೈಯಲ್ಲೇ ಜೋಳ ಇವೆಲ್ಲ ಬಿತ್ತಾ ಇದ್ವಿ, ಗೊಬ್ಬರ ಹಾಕ್ತಾ ಇದ್ವಿ, ಹಿಂದೆಲ್ಲ ಈ ಥರ ಎಲ್ಲ ಮಾಡ್ತಾ ಇದ್ವಿ. ಮಡಿಕೆ ಹೊಡಿಬೇಕಾರೆ, ಎಡೆಕುಂಟೆ ಹೊಡಿಬೇಕಾರೆ ಎಲ್ಲ ತಂದೆಯವ್ರಿಗೆ ಹೆಲ್ಪ್ ಮಾಡ್ತಾ ಇದ್ವಿ ನಾವು. ಆ ಒಂದು ಕೃಷಿ ನಮಗೆ ಒಳಗೆ ರೂಢಿಯಾಗಿದೆ. ಈಗ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಲೇಸು ಅಂತ, ಹೌದು ಸರ್, ಹೌದು, ಅದು ನಿಮ್ಮಲ್ಲಿ ಈಗ ಪ್ರೂವ್ ಆಗಿತ್ತು. ಅದೇನು ಇದು ಮಾಡ್ಬೇಕು ಸರ್. ಈಗ ಈ ದಾಳಿಂಬ್ರಿಗೆ ಸರ್, ಯಾವುದೇ ಕೃಷಿಗೆ ಒಂದು ಗಿಡಗಳ ಬಗ್ಗೆ ತಿಳ್ಕೊಳಕ್ಕೆ ಬೇಕು, ವಾತಾವರಣದ ಬಗ್ಗೆ ತಿಳ್ಕೊಳ್ಳಿ. ಹೌದು ಸರ್, ಹೌದು. ಇದೆಲ್ಲ ಫೀಡ್ಬ್ಯಾಕ್ ನಿಮ್ಗೆ ಎಲ್ಲಿ ತಗೊಳ್ತೀರಿ, ಹೇಗೆ ಮಾಡ್ತೀರಿ ಸರ್? ಇದಕ್ಕಿಂತ ಮುಂಚೆ ನಮ್ಮ ಚಿಕ್ಕಪ್ಪವರು ಇಲ್ಲಿ ಅಂದರೆ ಹಗರಿಬೊಮ್ಮಳ್ಳಿ ತಾಲೂಕು ಇಟಗಿ ಗ್ರಾಮ ನೆಲಕುದುರೆ ಹಳ್ಳಿ ಅಂತ ಹೇಳಿ, ಅಲ್ಲಿ ಸುಮಾರು 1 ವರ್ಷದಿಂದ ಅವರು ದಾಳಿಂಬೆ ಬೆಳೀತಾ ಇದ್ರು. ಅಲ್ಲಿ ನಮ್ಮದು ನೆಂಟು ಹೆಂಗಿದೆ ಅಂದರೆ, ನಾನು ಯಾವಾಗಾರು ವೀಕ್ಲರ ಸಿಕ್ಕಿದ್ರೆ ಆ ದಾಳಿಂಬೆ ತೋಟಕ್ಕೆಲ್ಲ ಹೋಗ್ತಾ ಇದ್ವಿ ಫೀಡ್ಬ್ಯಾಕ್ ತೊಗೊತಾ ಇದ್ವಿ ಅವ್ರ ಹತ್ರ ಏನೇನು ಮಾಡಬೇಕು ಅಂತೇಳಿ. ನಾನು ಸುಮಾರು ನನಗೆ ಗೊತ್ತಿರೋದಂಗೆ ಅವ್ರು ಗಿಡ ನಾಟಿ ಮಾಡಿದ್ದು ಬೆಳೆ ಬೆಳೆಯವರೆಗೂ ನಾನು ಅವಾಗ ನನಗೆ ರಜೆ ಸಿಕ್ಕಾಗೆಲ್ಲ ಹೋಗ್ತಾ ಇದ್ದೆ, ಮುಂಚೆ ಕಂಪ್ನಿ ರಜೆ ಸಿಕ್ಕಾಗೆಲ್ಲ ಅಲ್ಲಿ ಹೋಗಿಬಿಟ್ಟು ವಿಷಯ ತಿಳ್ಕೊಂಡು ಬರ್ತಾ ಇದ್ದೆ. ತಿಳ್ಕೊಂಡು ಬಂದುಬಿಟ್ಟು ನಾನು ಈ ಥರ ಏನಾದರೂ ಮಾಡಬೇಕಲ್ಲ ಸಾಧನೆ ಅಂತ ಹೇಳಿಬಿಟ್ಟು ನಾನು ದಾಳಿಂಬೆ ಆಯ್ಕೆ ಮಾಡ್ಕೊಂಡೆ ಸರ್. ನಿಮ್ಮ ಈ ದಾಳಿಂಬೆ ಬೆಳೆಗೆ ನಿರ್ವಹಣೆ ಏನೇನು ಮಾಡ್ತಾ ಇದ್ದೀರಿ ಸರ್? ಇದು ನಿರ್ವಹಣೆ, ನೀರಿನ ನಿರ್ವಹಣೆ ಹೇಗೆ, ಯಾವ್ಯಾವ ಹಂತದಲ್ಲಿ ನೀರು ಕೊಡ್ತಾ ಇದ್ರಿ? ಹೇಗೆ ಇನ್ನೊಂದು ಸರ್, ಇದು ನೀರನ್ನು ಅತಿ ಕಡಿಮೆಯಿಂದ ಬೆಳೆಯುವಂಥ ಬೆಳೆಯೋದು. ಹೌದಾ? ಹೌದು ಸರ್, ಹೌದು. ನೀರು ಹೆಚ್ಚು ಬೇಕಾಗಿಲ್ಲ. ಇದು ಬಿಸಿಲು ನಾಡಿನಲ್ಲಿ ಬರ್ತಕ್ಕಂಥ ಒಂದು ಬೆಳೆ. ಹಾಂ, ಇದಕ್ಕೆ ಶೀತ ವಾತಾವರಣ ಅಂದರೆ ಆಗೋದಿಲ್ಲ, ಆಗಲ್ಲ. ಅದಕ್ಕಾಗಿ ಈ ಬೆಳೆಯನ್ನು ನಾನು ಆಯ್ಕೆ ಮಾಡ್ಕೊಂಡೆ. ಅದರಲ್ಲಿ ಹನಿ ನೀರಾವರಿಯನ್ನು ಆಯ್ಕೆ ಮಾಡಿದ್ದೀನಿ ನಾನು. ಹಾಂ, ಹನಿ ನೀರಾವರಿಗೆ ಏನು ಸರ್ಕಾರದಿಂದ ಸಹಾಯಧನ ಸಿಕ್ಕಿದೆ ಸರ್. ಇದರಿಂದ ಎಲ್ಲ ಪರ್ಚೇಸಿಂಗ್ ಎಲ್ಲ ಮಾಡಿದಾಗ ಸುಮಾರು 1,45,000-50,000 ಆಗಿತ್ತು ತೋಟದೆಲ್ಲ ಪೂರ್ತಿಯೆಲ್ಲ ನಿರ್ವಹಣೆ ಮಾಡಲಿಕ್ಕೆ. ಅದರಲ್ಲಿ ನಮಗೆ ಇದ್ರ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನನಗೆ 30,000 ರೂಪಾಯಿ ತೋಟಗಾರಿಕೆ ಇಲಾಖೆಯಿಂದ ಮತ್ತು ಗ್ರಾಮ ಪಂಚಾಯತ್ ನೆರಗ ಇದರಿಂದ ಬಂದಿದೆ ಸರ್. ಅಂದರೆ ಯುವಕರು ಮನಸ್ಸು ಮಾಡಿದ್ರೆ ಏನೆಲ್ಲ ಕೃಷಿಯಲ್ಲಿ ತೊಡಕೊಂಡ್ರೆ ಸರ್ಕಾರದಿಂದ ಸಾಕಷ್ಟು ಸೌಲಭ್ಯಗಳಿದ್ದಾವೆ. ಹೌದು ಸರ್, ಇದಾವೆ. ಹೌದು ಹೌದು ಸರ್, ಹೌದು. ಈಗ ಬೆಳೆ ಬೆಳಿಲಿಕ್ಕೆ ಕೂಡ ಯಾವುದಾದ್ರೂ ಅರಣ್ಯ ಬೆಳೆ ಮಾಡ್ಲಿಕ್ಕಾದ್ರೂ ಕೂಡ ಸರ್ಕಾರದಿಂದ ಎಷ್ಟೋ ಕ್ಯಾಂಪ್ ಮಾಡಿಬಿಟ್ಟು ಅದನ್ನೆಲ್ಲ ಮಾಡಿದ್ದಾರೆ. ನಮ್ಮ ಉಜ್ಜಿನಿಯಲ್ಲಿ ಸುಮಾರು ಜನ ಬಾರಿಷ್ಟೆಲ್ಲ ಬಂದಿದ್ದಾರೆ, ಹೇಳಿದ್ದಾರೆ ನೀವು ಈ ಥರ ಶ್ರೀಗಂಧ ಬೆಳೀರಿ, ಮಹಾಗನಿ ಏನಾರಿದ್ರೆ ಹಾಕಿ, ಇನ್ನು ಬೇರೆ ಬೇರೆ ಅನೇಕ ಬೆಟ್ಟದ ನೆಲ್ಲಿಕಾಯಿ ಅಂತವೇನಾದ್ರು ಇದ್ರೆ ಇದು ಮಾಡಿ ಅಂತ ಹೇಳಿಬಿಟ್ಟು ಕೂಡ ಅವರು ಹೇಳಿದ್ದಾರೆ. ನಾವು ಅನೇಕ ಸಾರಿ ಫ್ರೀ ಇದ್ದಾಗ ಇಲ್ಲೇ ನಮ್ಮ ಕೂಡಲಿಗೆ ತಾಲೂಕಲ್ಲಿ ಅರಣ್ಯ ಇಲಾಖೆ ಇದಕ್ಕೆಲ್ಲ ಪ್ಲಾಂಟಿಗೆಲ್ಲ ಹೋಗ್ಬರ್ತಾ ಇರ್ತೀವಿ. ಈಗ ದಾಳಿಂಬೆ ಇಳುವರಿ ಕೊಡ್ಲಿಕ್ಕೆ ಶುರು ಮಾಡಿದೆಯಾ ನಿಮಗೆ ಏನಾದ್ರು ಫಸಲು? ನಮ್ದು ಈ ಸರ ಫಸ್ಟ್ನೇ ಇಳುವರಿ ಸರ್. ಬಂದಿದೆಯಾ? ಇನ್ನು ಇಲ್ಲ ಸರ್, ಈಗ ಜನವರಿ ಸ್ಟಾರ್ಟ್ ಆಗುತ್ತೆ. ಇದು ಇದಕ್ಕಿಂತ ಮುಂಚೆ ನಾನು ಇದರಲ್ಲಿ ಬಿಟ್ಟಿದ್ದೆ. ಇಲ್ಲಿ ಆಗಸ್ಟಲ್ಲಿ ಸ್ಪ್ರೈ ಬರುತ್ತೆ, ಆ ಸ್ಪ್ರೈ ಮಾಡಿದಾಗ ಏನಾಗುತ್ತೆ, ಎಲೆಗಳೆಲ್ಲ ಉದುರು ಹೋಗುತ್ತೆ, ಎಲೆಗಳೆಲ್ಲ ಉದುರು ಹೋಗಿ ಅದು ಚಿಗರ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಆ ಚಿಗರ್ಲಿಕ್ಕೆ ಪ್ರಾರಂಭ ಹೋದಾಗ ಆ ಎಲೆ ಒಳಗೇ ಮೊಗ್ಗು ಸ್ಟಾರ್ಟ್ ಆಗಿಬಿಟ್ಟು ಅಲ್ಲಿಂದ ಬೆಳೆ ಇದಾಗುತ್ತೆ ಸರ್. ಒಳ್ಳೆ ಚೆನ್ನಾಗಿ ಸುಮಾರು 100-120 ಮೊಗ್ಗುಗಳೆಲ್ಲ ಇತ್ತು ಗಿಡದಲ್ಲಿ. ಈ ಥರ ಅಕಾಲಿಕ ಮಳೆ ಜಾಸ್ತಿ ಆಗಿಬಿಟ್ಟು ಈ ಸರ ಎಲ್ಲ ಪೂರ್ತಿ ಮಗ್ಗುಗಳೆಲ್ಲ ಬಿದ್ದೋಗ್ಬಿಟ್ಟು ಅದಕ್ಕೋಸ್ಕರ ನಾವು ಅದಕ್ಕೆ 3 ತಿಂಗಳು ರೆಸ್ಟ್ ಮಾಡೋಣ ಅಂತ ಹೇಳಿ ಮತ್ತೆ ಏನು ಬೆಳೆ ಬಿಡ್ಲಿಕ್ಕೆ ಹೋಗಿಲ್ಲ. ಜನವರಿಯಿಂದ ಮತ್ತೆ ಬೆಳೆಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಸರ್. ಈ ಬೆಳೆಗೆ ಏನೇನು ಕೊಡ್ತೀರಿ ಅಂದರೆ, ಈಗ ಗೊಬ್ಬರ ಆಗಿರ್ಬೋದು, ಔಷಧಿ ಸಿಂಪರಣೆ ಆಗಿರ್ಬೋದು ಸರ್? ನಮ್ಮ 4-5 ಎಮ್ಮೆ ಇದ್ದಾವೆ, 1-2 ಆಡು ಇದ್ದಾವೆ, ಮತ್ತು 2-1 ಕುರಿ ಇದ್ದಾವೆ. ಅವೆಲ್ಲ ಕುರಿಗಳ ಗೊಬ್ಬರನ ಮತ್ತು ಆಡು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಆದರೆ ನನಗೆ ತಿಳಿದ ಮಟ್ಟಿಗೆ ನಮ್ಮ ತಂದೆಯವರು ನಮ್ಮ ಅಜ್ಜರೆಲ್ಲ ಏನು ಮಾಡ್ತಾಯಿದ್ರು, ಕೊಟ್ಟಿಗೆ ಗೊಬ್ಬರನ ಜಾಸ್ತಿ ಯೂಸ್ ಮಾಡ್ತಾಯಿದ್ರು. ಅದಕ್ಕೋಸ್ಕರ ನಾನು ಅದೇ ರೀತಿಯನ್ನು ಸಾವಯವನ್ನೇ ನಂಬ್ಕೊಂಡ್ಬಿಟ್ಟು ಅದಕ್ಕೆ ಜಾಸ್ತಿ ಉತ್ತೇಜನ ಕೊಟ್ಬಿಟ್ಟು ಅದನ್ನೇ ಮಾಡಬೇಕು ಅಂತ. ದಾಳಿಂಬೆ ಬೆಳೆಗೆ ನಿಮ್ಮ ಈ ತೋಟಗಾರಿಕೆ ಬೆಳೆಗಳಿಗೆ ಸಾವಯವದ ಒಳಸುರಿಗಳನ್ನೇ ಕೊಡ್ತಾಯಿದ್ರು? ಹೌದು ಸರ್, ಯಾಕಂದರೆ ಅದನ್ನೇ ಜಾಸ್ತಿ ಕೊಡಬೇಕು ಸರ್. ನನ್ನ ಅನುಭವ ಅಂತ ಇಲ್ಲ, ನಾನು ನೋಡಿ ಕಲ್ತಿರೋದೇ ಜಾಸ್ತಿ, ಈಗ ಅದನ್ನು ಪ್ರಯೋಗ ಮಾಡ್ತಾ ಇದ್ದೀನಿ. ಅದರಿಂದ ನನಗೆ ಯಾವುದೇ ಥರ ಇಲ್ಲಿವರೆಗೂ ಯಾವುದೋ ರೋಗ ಅದೇನು ಕಂಡು ಬಂದಿಲ್ಲ. ತುಂಬಾ ಚೆನ್ನಾಗಿ ಬೆಳೆ ಬರ್ತಾ ಇದೆ, ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡೋದ್ರಿಂದ ರೋಗ ನಿರ್ಮೂಲನೆ ಮಾಡಬಹುದು ಅನ್ನೋದು ಕೂಡ ನನ್ನ ಒಂದು ಅಭಿಪ್ರಾಯ ಇದೆ ಸರ್. ಈಗ ಈ ದಾಳಿಂಬೆ ಜೊತೆಗೆ ಪೇರಲ ಹಾಕಿದ್ದೀರಿ? ಹೌದು ಸರ್. ಎಷ್ಟು ಗಿಡಗಳು? ನಾನು ಸುಮಾರು 15 ಗಿಡಗಳನ್ನ ಹಾಕಿದ್ದೀನಿ ಸರ್. ಅದು ಏನಕ್ಕೆ ಅಂದ್ರೆ, ಈಗ ನಾವು ಹಗಲೆಲ್ಲ ಸಿಟಿಗೆ ಹೋಗ್ಬಿಟ್ಟು ಮಕ್ಕಳು ಜಾಸ್ತಿ ಇದಾರೆ, ತಗೊಂಬರಕ್ ಆಗೋದಿಲ್ಲ, ಅದನ್ನೇ ಬೇಡ, ನಮ್ಮ ಹೊಲದಲ್ಲಿ ಇದೆ, ಜಾಗ ಇದೆ, ಹಂಗಾಗ್ಬಿಟ್ಟು ಆ ಥರ ತಿನ್ಲಿಕ್ಕೆ ಹುಡ್ರಿಗೋಸ್ಕರ ಅದನ್ನು ಒಂದು 10 ಪ್ಲಾಂಟ್ ಹಾಕಿದ್ದೀನಿ ಸರ್. ತುಂಬ ಚೆನ್ನಾಗಿ ಬಂದಿದೆ. 10 ಪ್ಲಾಂಟಿಂದ ನಮ್ಮ ಹುಡ್ರಿಗಲ್ದಲ್ಲೇ ಸುತ್ತಮುತ್ತಲ ನಮ್ಮ ಫ್ರೆಂಡ್ಸಿಗೆಲ್ಲ ಬಂದ್ಬಿಟ್ಟು ಹರ್ಕೊಂಡು ಹೋಗ್ತಾ ಇರ್ತಾರೆ ಸರ್. ಅಂದರೆ ಈ ಪೇರಲ ಇದೇನು ಮಾರಾಟಕ್ಕಲ್ಲ, ಇದೆ ಆ್ಯಕ್ಚುಲಿ ಮಾರಾಟಕ್ಕಲ್ಲ, ಮನೆಯಾಗ ಸರ್. ಹಾಂ ಸರ್, ಸ್ನೇಹಿತರಿಗೆ. ಹೌದು ಸರ್. ಹಾಂ ಸರ್. ಜೊತೆಗೆ ನಿಂಬೆ ಗಿಡಗಳನ್ನು? ಹೌದು ಸರ್, ನಿಂಬೆ ಗಿಡ ಸುಮಾರು ಒಂದು 80 ನಿಂಬೆ ಗಿಡ ಹಾಕಿದ್ದೀನಿ. ಆ 80 ನಿಂಬೆ ಗಿಡ ಯಾವ ಥರ ಹಾಕಿದ್ದೀನಿ ಅಂದರೆ, ಮೇರೆ ಸುತ್ತೋರ್ಲು ನಿಂಬೆ ಗಿಡ ಹಾಕಿದ್ದೀನಿ, ಮತ್ತು ಒಂದು 2-3 ಲೈನಲ್ಲಿ ನಿಂಬೆ ಗಿಡ ಹಾಕಿದ್ದೀನಿ ದಾಳಂಬರಿಗೆ ಅಪೋಸಿಟ್ ಆಗಿ. ಇದನ್ನೇನು ವಾಣಿಜ್ಯ ಉದ್ದೇಶಕ್ಕೆ ಹಾಕಿದ್ರು ಅಥವಾ? ಹೌದು ಸರ್, ಹೌದು. ಪೂರಕ ಬೆಳೆ ಇದು ಬೆಳೆಗಳ ರೂಪದಲ್ಲಿ ಏನಾರು ಹಾಕಿ? ಇದ್ರ ಜೊತೆಗೆ ಏನು ಸರ್ ಅಂದ್ರೆ, ನಮ್ಮ ಖರ್ಚುಗಳನ್ನು ನಿವಾರಣೆ ಮಾಡುತ್ತೆ ಇದು. ನಮ್ಮ ಖರ್ಚುಗಳನ್ನು ಈ ದಾಳಂಬರಿಗೆ ನಾವು ಏನಾದರೂ ನಮಗೆ ದುಡ್ಡು ಬೇಕಾದಾಗೆ ಇನ್ನೊಬ್ಬರನ್ನ ನಾವು ಹೋಗಿ ಕೇಳೋದಕ್ಕಿಂತ ನಮ್ಮದು ಹೊಲದಲ್ಲೇ ಇರತಕ್ಕಂಥ ಜಾಗದಲ್ಲಿ ನಾವು ನಿಂಬೆ ಹಾಕಿದರೆ ಸುಮಾರು 3-4 ವರ್ಷಕ್ಕೆ ಅದು ನಿಂಬೆ ಹಣ್ಣು ಬಿಡುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ಒಂದು 80 ಗಿಡ ಅಂದರೆ ನಾವು ಚೆನ್ನಾಗಿ ಸಾವಯವ ಕೃಷಿಯಲ್ಲಿ ಕೊಟ್ಟಿಗೆ ಗೊಬ್ಬರ ಎಲ್ಲ ಹಾಕಿಬಿಟ್ಟೆಲ್ಲ ರೆಡಿ ಮಾಡಿದರೆ ಸುಮಾರು ಒಂದು ಗಿಡದಲ್ಲಿ ನಾವು ಏನಿಲ್ಲ ಅಂದ್ರೂ ಒಂದು 7-8 ಕೆಜಿ ಸಿಗುತ್ತೆ ಸರ್ ನಮಗೆ. ಅದರಿಂದ ಅಟ್ಲೀಸ್ಟ್ ನಮಗೆ ಏನಾದರೂ ಕುಟುಂಬ ನಿರ್ವಹಣೆಗಾದರೂ ಆಗುತ್ತೆ, ಇಲ್ಲ ನಮ್ಮ ದಾಳಂಬರೆಯ ಪೋಷಣೆಗಾದರೂ ಆಗುತ್ತೆ ಅಂತ. ಜೊತೆಗೆ ಹುಣಸೆ ಮರನ ಹಾಕಿದ್ರಿ ಅಂತ? ಹೌದು ಸರ್. ಯಾವಾಗ ಹಾಕಿದ್ರಿ ಇದು? ಹುಣಸೆ ಮರ ನಮ್ಮ ತಂದೆಯವರು ಇದ್ದಾಗೆ ನಾವು ಹಾಕಿದ್ದು ಸರ್. ಎಷ್ಟು ಮರಗಳಿದಾವೆ? 3 ಮರ ಇದಾವೆ ಸರ್. ಈ ಹುಣಸೆ ಮರದ ಉತ್ಪನ್ನಗಳು ಅದರ ಲಾಭ ಅದು ಹೇಗೆ? ಅದು ತುಂಬಾ ಚೆನ್ನಾಗಿದೆ ಸರ್. ನಾವು ಒಂದು ಮರ ಒಳ್ಳೆ ಜವಾರಿ ಮರ ಒಂದಿದೆ, 2 ಹೈಬ್ರಿಡ್ ಮರ ಇದಾವೆ. ಆ ಜವಾರಿ ಮರದನ್ನು ನಾವು ಮನೆಗೆ ಯೂಸ್ ಮಾಡ್ತಾ ಇದೀವಿ. ಈ ಹೈಬ್ರಿಡ್ ಇದು ಬಂದಾಗ ಅದನ್ನ ನಾವು ಫಸ್ಟ್ಗೆಲ್ಲ ಲೀಸ್ ಕೊಡ್ತಾ ಇದ್ವಿ ಇಲ್ಲಿ ಊರವ್ರಿಗೆ, ಈಗ ಬೇಡ ಅಂದ್ಬಿಟ್ಟು ನಾವೇ ಅದನ್ನೆಲ್ಲ ಇದು ಮಾಡಿಬಿಟ್ಟು ಚಳ್ಳಿಕೆರೆ ಮಾರುಕಟ್ಟೆಗೆ ಕೊಡ್ತಾ ಇದೀವಿ ಸರ್. ಈ ಹುಣಸೆಯಲ್ಲಿ ಜವಾರಿ ಹೈಬ್ರಿಡ್ ಇದನ್ನ ಗುರುತಿಸೋದು ಹೇಗೆ? ನಮ್ಮ ಹತ್ರ ಗೊತ್ತಾಗಲ್ಲ, ನಮಗೆ ಹೇಗೆ ಗುರುತಿಸೋದು? ಅದು ಯಾವ ಥರ ಇರುತ್ತೆ ಸರ್ ಅಂದ್ರೆ, ಗಿಡ ನಾವು ತರಬೇಕಾದ್ರೆ ನಮಗೂ ಗೊತ್ತಾಗಲ್ಲ, ಅದು ಅದು ಕಾಯಿ ಬಿಟ್ಟ ಮೇಲೆ ನಮಗೆ ಗೊತ್ತಾಗಿದ್ದು ಇದು ಜವಾರಿ ಇದು ಅಂತ ಹೇಳ್ಬಿಟ್ಟು. ಈಗ ಜವಾರಿ ಯಾವ ಥರ ಇರುತ್ತಂದ್ರೆ, ಹುಣಸೆ ಏನು ಇದು ಬರುತ್ತಲ್ಲ ಕಾಯಿ ಬರುತ್ತಲ್ಲ, ಆ ಕಾಯಿ ಚೂಪಾಗಿ ಉದ್ದಗಿರುತ್ತೆ, ಮತ್ತೆ ಆ ಜವಾರಿದು ಮತ್ತೆ ಗಿಡ್ಡಕ್ಕಿರುತ್ತೆ. ಹುಣಸೆ ಬೀಜ ಕೂಡ ಚಿಕ್ಕದಾಗಿರುತ್ತೆ. ಈ ಹೈಬ್ರಿಡ್ ಯಾವ ಥರ ದಪ್ಪ ಕಾಯಿ ಇರುತ್ತೆ, ಉದ್ದನೂ ಜಾಸ್ತಿ ಇರುತ್ತೆ. ಸುತ್ತರೇನಿಲ್ಲ ಸರ್, ಇದರಲ್ಲಿ ಜವಾರಿ ಒಳಗೆ ನೇರವಾಗಿ ಇರುತ್ತೆ, ಮತ್ತೆ ಹೈಬ್ರಿಡ್ ಅಲ್ಲಿ ಈ ಚಂದ್ರ ಆಕಾರದಲ್ಲಿ ದಪ್ಪ ಇರುತ್ತೆ. ಚಿಕ್ಕದಂದ್ರೆ ಜವಾರಿ ಅಂತಾನೆ, ಜವಾರಿ ಅಂತಾನೆ ನಾವು ತಿಳ್ಕೊಂಡು ಅದನ್ನೇ ಇದು ಮಾಡ್ತೀವಿ ಸರ್. ಅದೇ ರೀತಿ ಜವಾರಿನೇ ಸರ್. ಚಟ್ನಿಗೆಲ್ಲ ಯಾವ್ದು ಸೂಕ್ತ? ಚಟ್ನಿಗೆಲ್ಲ ಜವಾರಿದೇ ಸೂಕ್ತ ಸರ್, ಒಳ್ಳೆ ಹುಳಿ ಹುಣಸೆ ಚೆನ್ನಾಗಿರುತ್ತೆ ಅದು. ಮತ್ತೆ ಹೈಬ್ರಿಡ್ ಆದ್ರೆ ಸ್ವೀಟ್ ಜಾಸ್ತಿ ಬರುತ್ತೆ, ಅದು ಹುಳಿ ಕಡಿಮೆ. ಹುಣಸೆ ಮರದ ಒಂದು ತ್ಯಾಜ್ಯನೂ ಒಂದು ಬೆಲೆಗೆ ಮಾರಾಟವಾಗ್ತದೆ? ಹೌದು ಸರ್, ಹೌದು. ಏನೇನು ಹೋಗ್ತದೆ ಅದರಲ್ಲಿ? ಅದರಲ್ಲಿ ಕಟಿಯಾಗಂತೂ ಹೋಗುತ್ತೆ ಸರ್, ಮತ್ತೆ ಕೆಲವೊಬ್ರು ಸೊಪ್ಪು ಅಂತ ಬರುತ್ತಲ್ಲ ಕಾಯಿ ಬಿಡೋಕ್ಕಿಂತ ಮುಂಚೆ, ಆ ಸೊಪ್ಪನ್ನ ಕೂಡ ಪಲ್ಯ ಚಿಗುರು ಅದಕ್ಕೆಲ್ಲ ಉಪಯೋಗ ಮಾಡ್ಕೊಂತಾರೆ. ಆಮೇಲೆ ಹುಣಸೆಕಾಯಿ ಬಿಟ್ಟ ಮೇಲೆ ನೀವೇ ಸಂಸ್ಕರಿಸ್ತಿರೋ? ಹೌದು ಸರ್, ನಾವೇ ಸಂಸ್ಕರಿಸ್ತೀವಿ, ನಾವು ನಾವೇ ಕಳಿಸ್ತೀವಿ. ಅದರ ಯಾವುದು ವೇಸ್ಟು ನಿಮಗೆ ಅದು ಇದು ವೇಸ್ಟ್ ಅನ್ಸಲ್ಲ? ಅದೇ ವೇಸ್ಟ್ ಅನ್ಸಲ್ಲ ಸರ್, ನಾವು ಹುಣಸೆ ಬೀಜ ಕೂಡ ಯಾರಾದರೂ ಬಂದು ಮಾರಾಟ ಆಗುತ್ತೆ, ತೊಗೊಂಡು ಹೋಗ್ತಾರೆ ಸರ್ ಬಂದು. ಮತ್ತೆ ಈ ಸಿಬರು ಅದು ಇದು ಸಿಬರು ಅದೆಲ್ಲ ನಮಗೆ ಇದಕ್ಕೆ ಸರ್, ಸೌದೆ ಟೈಪ್ ಇದರಲ್ಲಿ ನೀರು ಕಾಸಿಡ್ಲಿಕ್ಕೆ ಅದಕ್ಕೆ ಉಪಯೋಗ ಆಗುತ್ತೆ ಸರ್. ಅದು ಯಾವ ಬೆಲೆಗೆ ಮಾರಾಟ ಆಗ್ತದೆ ಇಲ್ಲಿ ಹುಣಸೆ ಹಣ್ಣು ಈ ಭಾಗದಲ್ಲಿ? ಸರ್, ಈ ಇತ್ತೀಚಿನ ದಿನಗಳಲ್ಲಿ ನಿಂಬು ಜಾಸ್ತಿ ಬರಕಸ್ತಾಗಿದ್ದ, ಸ್ವಲ್ಪ ಹುಣಸೆ ಹಣ್ಣಿನ ರೇಟು ಸ್ವಲ್ಪ ಕಡಿಮೆ ಆಗಿದೆ ಸರ್, ಕಡಿಮೆ ಆಗಿದೆ. ಬಟ್ ಜನರು ಏನಾಗ್ತಾರಂದ್ರೆ, ಎಲ್ಲ ರೆಡಿಮೇಡ್ ಫುಡ್ಡಿಗೆ ಇದು ಹೋಗ್ತಾ ಇದ್ದಾರೆ, ಮರೆ ಹೋಗ್ತಾ ಇದ್ದಾರೆ. ನಿಂಬು ಸಾಲ್ಟು, ಟೊಮೆಟೋನೂ ಒಳ್ಳೇದೇ ಸರ್, ಬಟ್ ಟೊಮೆಟೋ ಇವಳಿಗಿಂತ ಹುಣಸೆ ಹುಳಿ ಶ್ರೇಷ್ಠ ಸರ್. ಹೌದು ಹೌದು ಹೌದು ಹೌದು ಹೌದು. ಈಗ ನಾನೊಂದು ಕೇಳ್ಕೊಳೋದು ಎಷ್ಟೇ ಸರ್, ನಿಂಬು ಸಾಲ್ಟ್ನ ಅತಿ ಹೆಚ್ಚು ಬಳಸಬಾರ್ದು, ಅದು ಆರೋಗ್ಯಕ್ಕೆ ಹಾನಿಕರ. ಪ್ರಕೃತಿಯಲ್ಲಿ ಏನು ಸಿಗುತ್ತಲ್ಲ ಅದನ್ನೇ ಯೂಸ್ ಮಾಡಿದ್ರೆ ಅದರಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಈ ಸಾವಯವ ಕೃಷಿ ಆ ಥರನೋ ಆ ಥರ ಫುಡ್ ಕೂಡ ತುಂಬ ಒಳ್ಳೆಯದು ದೇಹಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಈಗ ವೀರೇಶ್ ಅವರೇ, ನಿಮ್ಮ ಮಾತನ್ನು ಕೇಳಿದ್ರೆ ತುಂಬ ನಮಗೂ ಉತ್ಸಾಹ ಅನಿಸುತ್ತೆ, ನಾವು ಏನಾದರೂ ಕೃಷಿ ಮಾಡಬೇಕು ಅಂತ ಅನಿಸುತ್ತೆ.

ಕಳೆಯುತೈತಿ ಬೆಳೆಯ ಕಳೆಯೋ ಬದುಕುತೈತಿ ಇಪ್ಪತ್ತು ವರುಷ ಕಾಡತೈತಿ ವರುಷ ವರುಷ ಕಾಡತೈತಿ ವರುಷ ವರುಷ ಬದುಕುತೈತಿ ಇಪ್ಪತ್ತು ವರುಷ ಕಾಡತೈತಿ ವರುಷ ವರುಷ ಕಾಡತೈತಿ ವರುಷ ವರುಷ ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಅರಳತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಓ ಆಶಕ್ಕ ಏನಿದು ಬಿರ್ಬಿರ್ನೆ ಒಯ್ತಾ ಇದೆಯಲ್ಲ ಏನ್ ಸಮಾಚಾರ ಊರ್ನಾಗೆ ಸೊಳ್ಳೆ ಕಾಟ ಜಾಸ್ತಿ ಆಗಿ ಮೆದುಳು ಜ್ವರ ಕಾಣಿಸ್ಕೊಳ್ತಿದೆ ನೀವೆಲ್ಲ ನಿಮ್ಮ ಮನೆ ಸುತ್ತ ಶುಚಿಯಾಗಿಟ್ಕೊಳ್ಳಿ ನಿಮ್ ಮಕ್ಳಿಗೆ ಜೈ ಲಸಿಕೆ ತಪ್ಪದೆ ಹಾಕ್ಸಿ ಜೈ ಲಸಿಕೆ ಅಂದ್ರೆ ಏನು ಹಾಕ್ಸಿದ್ರೆ ಏನಾಗ್ತದವ ಮಕ್ಳ ದೇಹದಲ್ಲಿ ಜಾಪನೀಸ್ ಎನ್ಸೆಫಾಲಿಟಿಸ್ ಅನ್ನೋ ವೈರಾಣು